ಪ್ರಕಾಶ್ ರವರೇ, ಒಂದ್ ವೇಳೆ ರೈತರು ಈಗ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಜಮೀನನ್ನ ನೋಡಬೇಕು ಅನ್ನೋದಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅವರ ಸಂಪರ್ಕ ಮಾಡಿ ಬರ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ? ಓ, ಯಾವುದೇ ರೈತರು ನಮ್ಮ ಭೂಮಿಗೆ ಬರಬೇಕಾದ್ರೆ ಒಂದು ಸಮಯ ತಗೊಂಬನ್ನಿ, ಆಮೇಲೆ ಇಲ್ಲಿ ಬಂದಾಗ ಅದನ್ನ ನೀವು ಧೈರ್ಯವಾಗಿ ಮಾಡಬಹುದು ಅಂತಕ್ಕಂಥದ್ದು ನಾನಂತೂ ಕಂಡ್ಕೊಂಡಿದ್ದೀನಿ. ನಿಮ್ಗೂ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ವಿಳಾಸ ಪ್ರಕಾಶ ಮಂಚಾಲೆ, ಸಾಗರ್ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮೊಬೈಲ್ ನಂಬರು 9481935132, ಲ್ಯಾಂಡ್ ಲೈನು 08183253507. ಇಲ್ಲಿ ರೈತ ಬಾಂಧವರಿಗೆ ನೀವು ಬರೋದಾದ್ರೆ ದೂರವಾಣಿಯ ಮೂಲಕ ನೀವು ನನ್ನ ಸಮಯವನ್ನ ನಿಗದಿಪಡಿಸಿಕೊಂಡೇ ಬಂದ್ರೆ ತುಂಬಾ ಒಳ್ಳೇದು. ರೈತ ಬಾಂಧವರೇ, ಮೊಬೈಲ್ ನಂಬರ್ ಅನ್ನ ಮತ್ತೊಮ್ಮೆ ಗಮನಿಸಿಕೊಳ್ಳಿ, 9481915132. ಹಾಗೇನೆ ಲ್ಯಾಂಡ್ ಲೈನ್ 0818325357. ಇದು ಸ್ವಲ್ಪ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಮತ್ತು ಅವರೂ ಸ್ವಲ್ಪ ತಿರುಗಾಟದಲ್ಲಿರೋದ್ರಿಂದ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಮೊದಲನೇ ನೀವು ಫೋನ್ ಮಾಡಿ ಇಂಥ ದಿವಸ ಬರ್ತೀನಿ ಅಂತ ಹೇಳಿ ಆನಂತರ ಹೋಗೋದು ಒಳ್ಳೇದು. ಇನ್ನು ಪ್ರಕಾಶ್ ಅವರೇ, ಈಗ ಸಾವಯವ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿರೋದ್ರಿಂದ ಮನೆಯಲ್ಲಿ ಹಸುಗಳನ್ನ ಸಾಕಿದ್ದೀರಾ ಹೇಗೆ? ಹೌದು, ಈಗ ಸಾವಯವ ಬೆಳೆ ಬೆಳಿಬೇಕಾದ್ರೆ ಪಾರಂಪರಿಕವಾಗಿ ನಾವು ಹಸುಗಳ ಹಾಲು ಮತ್ತು ಸಗಣಿಯನ್ನ ಬಳಸ್ಕೋತೀವಿ. ಅದೇ ತರ ನಮ್ಮ ಕೊಟ್ಟಿಗೆ ಎಲ್ಲ ಅದಕ್ಕೆ ವ್ಯವಸ್ಥಿತ ಇದ್ದಿದ್ರಿಂದ ಈಗ ದೊಡ್ಡ ಹಸುಗಳನ್ನ ಸಾಕೋಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಒಂದೋ ಎರಡನ್ನ ಸಾಕೊಂಡು ಹಾಲು ಮತ್ತು ಅದರ ಉತ್ಪನ್ನಗಳನ್ನ ಕೃಷಿ ಬಳಸ್ತಾ ಇದ್ದೀನಿ. ಮಿಶ್ರ ತಳಿ ಇದೆಯೋ ಅಥವಾ ಹಳ್ಳಿಕಾರ ಗಿಡ್ಡ ತಳಿಗಳನ್ನೇ ಇದೆಯೋ ಹೇಗೆ? ಮೂಲ ತಳಿಯನ್ನೇ ನಾನು ಅಭಿವೃದ್ಧಿಪಡಿಸ್ತಾ ಇದ್ದೀನಿ. ಒಳ್ಳೇದು ಪ್ರಕಾಶ್ ಅವರೇ, ಇದುವರೆಗೆ ನಿಮ್ಮ ಬಹುಮಹಡಿ ಬೆಳೆ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಹುಮಹಡಿ ಬೆಳೆ ಕೃಷಿಯ ಅನುಭವ ಈ ಕುರಿತು ಸಾಗರ ತಾಲೂಕು ಮಂಚಾಲೆಯ ಪ್ರಕಾಶ್ ರಾವ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಪರಿಸರ ಗೀತೆ. ಮುಂಗಾರಿ ಮಳೆಯ ಆಶ್ರಯ ಬೇಕು ಕಟ್ಟಲು ಕಾಡುಗಳು.